ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ವಿಶೇಷ ಕಾಫಿಯ ಸಾಧ್ಯತೆಗಳು ಹಾಗೂ ಬೆಳೆಗಾರರಿಗೆ ದೊರೆಯುವ ಅನುಕೂಲಗಳ ಕುರಿತು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಭಾಷಣದ ಆಯ್ದ ಭಾಗ ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಕಾಫಿಯ ಅಂತಂದ್ರೆ ಸ್ಪೆಷಾಲಿಟಿ ಕಾಫಿಯ ಸಾಧ್ಯತೆಗಳು ಹಾಗೂ ಬೆಳೆಗಾರರಿಗೆ ದೊರೆಯುವ ಅನುಕೂಲಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಭಾಷಣದ ಆಯ್ದ ಭಾಗವನ್ನ ಕೇಳೋಣ. ಸ್ಪೆಷಾಲಿಟಿ ಕಾಫಿ ಮತ್ತೆ ನಾರ್ಮಲ್ ಕಾಫಿಗೆ ವಾಟ್ ಇಸ್ ದ ಡಿಫರೆನ್ಸ್? ಸೊ ನಾರ್ಮಲಿ ಕಾಫಿ ಲಂಡನ್ ಮಾರ್ಕೆಟ್, ನ್ಯೂಯಾರ್ಕ್ ಮಾರ್ಕೆಟ್ ಅಲ್ಲಿ ಕೋಟ್ ಆಗುತ್ತೆ. ಯು ವಿಲ್ ಸೆಲ್ ದಟ್. ನೀವೇನು ಮಣ್ಣಿನ ನೆಲದಲ್ಲೂ ಹಾಕ್ ಮಾರಿರೋದಿದೆ, ಎಲ್ಲವೂ ಇದೆ. ಕಾಲಲ್ಲಿ ಕಾಫಿ ಕಾಲ್ ಕೊಡೋದು ನಾವು ಇವತ್ತು ನೋಡ್ತಾನೆ ಇಲ್ಲ. ಸೊ ದಟ್ ಇಸ್ ಸೆಲ್ಫ್ ಇಸ್ ಎ ಒನ್ ಸ್ಟೋರಿ. ಸೊ ಹಾಗಿದ್ದಾಗ ನಾವು ವಾಲ್ಯೂಮ್ ಬೇಸ್ ಮೇಲೆ ನಾವು ಕಾಫಿಯನ್ನು ಮಾರೋದು, ಕನ್ವೆನ್ಷನ್ ಕಾಫಿ ಮೆಥಡ್ಸ್ ಅದು. ಆಮೇಲೆ ಜನರಲ್ ಮಾರ್ಕೆಟು ಪ್ರೈಸು ನಾನು ಹೇಳ್ದಂಗೆ ಯು ಎಸ್ ಮತ್ತು ಲಂಡನ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ವಾಟ್ ಆರ್ ದ ಸ್ಪೆಷಾಲಿಟಿ ಕಾಫಿ ಯುನಿಕ್ನೆಸ್ ಏನು ಅಂದಾಗ, ಇಟ್ಸ್ ಎ ಕ್ವಾಲಿಟಿ, ಟ್ರೇಸಬಿಲಿಟಿ ಮತ್ತು ಸ್ಟೋರಿ, ಇವೆಲ್ಲ ಸೇರಿದರೆ ಮಾತ್ರ ನೀವು ಸ್ಪೆಷಾಲಿಟಿ ಕಾಫಿಯನ್ನು, ಒರಿಜಿನ್ ಆಫ್ ಹಿಸ್ಟ್ರಿ, ಈಗ ಅವ್ರು ಹೇಗೆ ಲೆಗಸಿ ಹೇಳ್ತಾ ಇದ್ದಾರೆ ಆ ಲೆಗಸಿ, ಯು ಶುಡ್ ಇಮ್ಯಾಜಿನ್ ಇನ್ ಎ ಸಚ್ ಎ ವೇ. ಮೆನಿ ಟೈಮ್ಸ್ ನಾವು ಇಮ್ಯಾಜಿನನ್ನು ಬೇರೆಯವ್ರು ಇಮ್ಯಾಜಿನ್ ಮಾಡ್ದಂಗೆ ಮಾಡ್ಕೋಬೇಡಿ. ನಾನು ಆ್ಯಸ್ ಎ ಕಾಫಿ ಬೋರ್ಡ್ ಚೇರ್ಮನ್ ಏನು ಮಾಡ್ತೀನಿ ಅಂದರೆ, ನಾನು ನಿಮ್ಮವರಾಗಿ ಯೋಚನೆ ಮಾಡ್ತೀನಿ, ಬಹುಶಃ ಅದೇ ನನಗೆ ಸಕ್ಸಸ್ ಇರಬಹುದು ಅನ್ಸುತ್ತೆ. ಯಾಕೆಂದರೆ ಕಾರಣ ಏನು ಅಂದರೆ, ನೀವು ಒಂದು ಕೆಫೆಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲೊಂದು ಮೆನ್ಯು ಇಟ್ಟಿರ್ತಾರೆ. ಸೊ ಅದರಲ್ಲೊಂದು ಕಾಫಿ ಇರುತ್ತೆ. ಕಾಫಿ ಈಗ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಆ್ಯಸ್ ಎ ಕನ್ಸ್ಯೂಮರ್ಗೆ ಹೋಗ್ತೀರಿ, ನಾಟ್ ಆ್ಯಸ್ ಎ ಪ್ಲಾಂಟರ್. ನೀವು ಪ್ಲಾಂಟರ್ ಅಲ್ಲ ಅನ್ನೋದನ್ನು ಮರ್ತುಬಿಡಿ. ಹಾಗೆ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಕನ್ಸ್ಯೂಮರಿಗೆ ಅವನಿಗೆ ಏನೋ ಒಂದು ಇಂಟ್ರೆಸ್ಟು, ಅದು ಹಾರ್ಲೆ ಎಸ್ಟೇಟಿಗೆ ತೊಗೊಂಡ್ಕೊಂಡು ಬರುತ್ತೆ. ಸೊ ದಿಸ್ ಈಸ್ ಅ ವೇ ಆಫ್, ನ್ಯೂ ವೇ ಆಫ್ ಏನು ಪ್ರೆಸೆಂಟೇಷನ್, ನ್ಯೂ ವೇ ಆಫ್ ಮಾರ್ಕೆಟಿಂಗ್. ಸೊ ಇದನ್ನೆಲ್ಲ, ಈ ಟೆಕ್ನಿಕ್ಗಳನ್ನೆಲ್ಲ ಬಹುಶಃ ನಮ್ಮ ಯಂಗ್ ಜನ್ರೇಷನ್ನು ಮಾಡ್ತಾರೆ, ಬಟ್ ಅವ್ರನ್ನ ಕನೆಕ್ಟ್ ಮಾಡೋಂಥ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಸೊ ಈಗ ಕೆಫೆಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅವ್ರಿಗೂ ಏನು ಚಾಲೆಂಜ್ ಇದೆ ಅಂದರೆ, ಅವರು ಏನಾದ್ರು ಹೊಸ್ತು ಮಾಡಲೇಬೇಕಾಗುತ್ತೆ. ಯುನಿಕ್ನೆಸ್ ಅಂದರೆ ನನ್ನ ಕೆಫೆಲಿ ಈ ಥರ ಇದೆ, ನನ್ನ ಕೆಫೆಲಿ ಈ ಥರ ಇದೆ ಅನ್ನೋದನ್ನು ಅವರು ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡಬೇಕಾಗುತ್ತೆ. ಅದನ್ನು ವಿ ಹ್ಯಾವ್ ಟು ಟೇಕ್ ಆಲ್ ಅಡ್ವಾಂಟೇಜಸ್ ಅಂತ ನನಗೆ ಅನ್ಸೋದು. ಒಟ್ಟಾರೆ ನೋಡಿ, ನಾವು ಒಂದು ಮೊನ್ನೆವರೆಗೂ 100 ಇಯರ್ಸ್ ಒಂದು ಫೀವರಲ್ಲಿ ಇದ್ದು, ಯಾಕಾಗಿ ಅಲ್ಲಿ ಮಾಡಿದು ಅಂದರೆ, ಕಾಮನ್ ಕಾಫಿ ಗ್ರೋಯರ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಕಾಫಿ ಅಂತ ಅನ್ನೋದು ಇಂಟೆನ್ಷನ್. ಸೊ ಅದರಿಂದ ನಾವು ಆ ಥರ ವಿಲೇಜಲ್ಲಿ ಮಾಡಿದ್ರು. ಸೊ ಈಗ 100 ಇಯರ್ಸ್ ಆಯಿತು, 350 ಇಯರ್ಸ್ ಆಫ್ ಕಾಫಿ, ಇಂಡಿಯನ್ ಕಾಫಿ ಹಿಸ್ಟ್ರಿ ಆಯಿತು. ವಾಟ್ ನೆಕ್ಸ್ಟ್ ಅನ್ನೋದು ಕಾಫಿ ಬೋರ್ಡಿಗೆ ನೆಕ್ಸ್ಟ್ ಚಾಲೆಂಜ್. ನಾನು ಸಿಇಒರಿಗೆ ಮೊನ್ನೆ ಮಾತಾಡ್ತಾ ಇದ್ದೆ, ವಿ ಹ್ಯಾವ್ ಟು ಸಿಟ್ ಅಂಡ್ ಡಿಸ್ಕಸ್ ವಾಟ್ ನೆಕ್ಸ್ಟ್ ಅಂತ. ಸೊ ಐ ಹ್ಯಾವ್ ಡಿಸೈಡೆಡ್ ಒನ್ ಥಿಂಗ್. ಈಗ ಲಾಸ್ಟ್ ಟ್ಯಾಗ್ ಲೈನ್ ನಾನೇ ಕೊಟ್ಟೆ, 7 beans to 7 lakh tons ಅಂತ ಒಂದು ಟ್ಯಾಗ್ ಲೈನನ್ನು ಕೊಟ್ಟಾಗ ಅದು ಯಾವ ಥರ ಎಕ್ಸೆಪ್ಟ್ ಆಯಿತು ಅಂದರೆ, ಸಾಮಾನ್ಯ ಕಾಫಿ ಬೆಳೆಗಾರನಿಂದ ಕೇಂದ್ರ ಮಂತ್ರಿಗಳು, ಹೀ ಅಪ್ರಿಷಿಯೇಟೆಡ್. ನನಗೆ ಮೊನ್ನೆ ಅವರ ಸೆಕ್ರೆಟರಿನ ಪರಿಚಯ ಮಾಡಿದ್ದು, ಹೀ ಈಸ್ ಅವರ್ ಟ್ರಸ್ಟೆಡ್ ಚೇರ್ಮನ್ ಆಫ್ ಕಾಫಿ ಬೋರ್ಡ್ ಅಂತ. ಅಂದರೆ ಸಿ, ವಿ ಹ್ಯಾವ್ ಡೆಲಿವರ್ಡ್ ಟು ದಿ ದಟ್ ಎಕ್ಸ್ಟೆಂಡ್. ಅದನ್ನು ನಾವು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದನ್ನು ಈಗ ಮುಂದಿನ ಚಾಲೆಂಜ್. ಸೊ ನನ್ನ ಐಡಿಯಾ ಏನಿದೆ ಅಂದರೆ, ವಿ ಶುಡ್ ಕನೆಕ್ಟ್ ಕಾಫಿ, ವಿ ಶುಡ್ ಕನೆಕ್ಟ್ ವೇರ್ ಎವರ್ ಪಾಸಿಬಲ್. ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅದನ್ನು ವಿ ಶುಡ್ ಕನೆಕ್ಟ್ ಅನ್ನೋದು ಒಂದು ಪ್ರೋಗ್ರಾಮ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. 70% ಆಫ್ ದಿ ಕಾಫಿ ಇಸ್ ಎಕ್ಸ್ಪೋರ್ಟೆಡ್, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ 70% ಅಲ್ಲಿ ನಾವು 7 lakh tons ಬೋರ್ 2047 ಅಲ್ಲಿ ಬೆಳೆದ್ರೆ, 15% ಶುಡ್ ಬಿ ಎ ಸ್ಪೆಷಾಲಿಟಿ ಕಾಫಿ. ಅಂದರೆ ಸುಮಾರು 1 lakh tons ಆಫ್ ಸ್ಪೆಷಾಲಿಟಿ ಕಾಫಿಯನ್ನು ನಾವು ಓವರ್ ದಿ ನೆಕ್ಸ್ಟ್ 20 ಇಯರ್ಸ್ ಅಲ್ಲಿ ಬೆಳಿಬೇಕು ಅಂತ. ಇವತ್ತು ವಿ ಆರ್ ಆನ್ 3% ಅಲ್ಲಿ ಇದ್ದೀವಿ. ಸೊ ಯಾವಾಗ ನಾವು 1 lakh ton ಹೋಗುತ್ತೆ, ದ ಗ್ರೋತ್ ಆಫ್ ದಿ ಏನಾಗುತ್ತೆ, ಇಂಡಿಯನ್ ಕಾಫಿ ಬಗ್ಗೆ ಒಂದು ದೊಡ್ಡ ಇಮ್ಯಾಜಿನ್ ಬರುತ್ತೆ. ಏನೋ ದೇ ಆರ್ ಪ್ರೊಡ್ಯೂಸಿಂಗ್ ವೆರಿ ಗುಡ್ ಕಾಫಿ ಅನ್ನೋದು ಗ್ಲೋಬಲ್ ಮಾರ್ಕೆಟಿಗೆ ಹೋಗುತ್ತೆ. ಈಗ 10,000 tons ಪ್ರೊಡ್ಯೂಸ್ ಮಾಡ್ತಾರೆ, ಆಗ ಅರೌಂಡ್ 10,000 to 15,000, ನೆಕ್ಸ್ಟ್ 15% ಅಂದರೆ 1 lakh tons ಆಫ್ ಕಾಫಿ ಪ್ರೊಡ್ಯೂಸ್ ಮಾಡಿದಾಗ. ಸೊ ಜಸ್ಟ್ ಇಮ್ಯಾಜಿನ್, ಒಂದು ನಮ್ಮ ಇಂಡಿಯಾದಲ್ಲಿ ಕಾಫಿ ಮಾರ್ಕೆಟ್, ಇಂಡಿಯಾದಲ್ಲೇ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮುಂದಿನ ದಿವಸಗಳಲ್ಲಿ. 140 crores ಆಫ್ ಪಾಪ್ಯುಲೇಷನ್ ಅಲ್ಲಿ 5% ಆಫ್ ಕನ್ಸ್ಯೂಮರ್ಸ್, ಅಫೋರ್ಡೆಬಲ್ ಕನ್ಸ್ಯೂಮರ್ಸ್ ಸ್ಪೆಷಾಲಿಟಿ ಕಾಫಿಗೆ ಕನ್ವರ್ಟ್ ಆದರೆ ನಮಗೆ ಬೇಕಾಗಿರೋದು ಎಷ್ಟು ಅಂದರೆ, ಬಹುಶಃ ಒಂದು 70,000 to 80,000 tons ಆಫ್ ಸ್ಪೆಷಾಲಿಟಿ ಕಾಫಿ ಬೇಕಾಗುತ್ತೆ. ಸೊ ಅದು ಅಫೋರ್ಡೆಬಲ್ ಇದೆ, ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೇಕು, ಆಪರ್ಚುನಿಟಿನ ಉಪಯೋಗ ಮಾಡ್ಕೊಳ್ಬೇಕು. ಆ ದಿಕ್ಕಿನಲ್ಲಿ ನಾವು ಸೆಟ್ ಎ ಸ್ಟ್ಯಾಂಡರ್ಡ್, ಏನೋ ಒಂದು ಒಳ್ಳೆಯ ಕಾಫಿಯನ್ನು ನಾವು ಯಾವ ರೀತಿ ಕೊಡಬಹುದು ಅಂತ. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಕಾಫಿ ಬೋರ್ಡ್ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದೆ. ನಿಮ್ಗೆ ಈಗ ನೆಕ್ಸ್ಟ್ ಲೆವೆಲ್ ಆಫ್ ನಿಮ್ಗೆ ಕೋರ್ಸ್ಗಳು ಬೇಕು ಅಂತಾದ್ರೆ, ಕಾಫಿ ಬಗ್ಗೆ ನಾವು ಕೋರ್ಸ್ಗಳನ್ನ ಮಾಡಬೇಕು, ನಾವ್ ಯಾರು ಆಸಕ್ತಿ ಇದೀವಿ ಅಂತಾದ್ರೆ, ದೇರ್ ಆರ್ ಮಲ್ಟಿಪಲ್ ಆಪರ್ಚುನಿಟೀಸ್ ಇನ್ ಕಾಫಿ ಬೋರ್ಡ್. ನಾನು ಡೆಲ್ಲಿಗೆ ಹೋಗಿದ್ದೆ ಇತ್ತೀಚೆಗೆ, ಈ ಇವೆಂಟ್ ಇದ್ದಾಗ 3-4 times ಡೆಲ್ಲಿಗೆ ಹೋದಾಗ ಸುಮ್ಮನೆ ಶಾಪಿಂಗ್ ಮಾಡೋಣ ಅಂತ ಸುಮ್ಮನೆ ಒಂದು ಶಾಪ್ ನೋಡಿದೆ, ಕಾಫಿ ಅಂತ ಹೆಸರಿತ್ತು. ಒಳಗಡೆ ಹೋದೆ, ಒಳಗಡೆ ಹೋದಾಗ ಆ ಹುಡುಗಿ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಫೌಂಡರ್, ಅವ್ರ ತಾಯಿ ಇದ್ರು. ಸೊ ಅವ್ರ ತಂದೆದು ಶಾಪ್ ಅಲ್ಲಿ ನಾನು ಬೈ ಮಾಡಿದ್ದೆ, ಅವ್ರು ಎಲ್ಲಿಂದ ಅಂತ ಕೇಳಿದ್ರು. ಸೊ ಅವರು ನಮ್ದು ಒಂದು ಶಾಪ್ ಇದೆ ಈಗ ಹೇಳಿದ್ರು ಕಾಫಿ ಅಂತ, ನಾನು ಹೋಗ್ತೀನಿ ಅಂತ ಹೋಗಿ ನೋಡಿದಾಗ, ಶೀಸ್ 20 years old, ಮೆಡಿಕಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಕ್ಕೆ ಶೀಸ್ ಪ್ರಿಪೇರಿಂಗ್. ಅದ್ರೊಳಗಡೆ ಒಂದು ಕಾಫಿ ಶಾಪ್ ಅನ್ನ ಅವಳ ಅಪ್ಪನ ಫೋರ್ಸ್ ಮಾಡಿಬಿಟ್ಟು ಕಾಫಿಗೆ ಫ್ಯೂಚರ್ ಇದೆ ಅಂತೇಳಿ ಕಾಫಿ ಅಂತ ಒಂದು ಶಾಪ್ ಅನ್ನ ಮಾಡಿದ್ರು. ಅವ್ರ ತಾಯಿ ಜೊತೆ ಮತ್ತೆ ಅಲ್ಲಿ ಯಾರೋ ಕನ್ಸ್ಯೂಮರ್ಸ್ ಇದ್ರು, ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿದಾಗ, ವಿ ಆರ್ ಗೆಟಿಂಗ್ ಅಮೇಝಿಂಗ್ ಕಾಫಿ ಅಂತ ಅಲ್ಲಿ ಸಮ್ ಫಾರಿನ್ ಕನ್ಸ್ಯೂಮರ್ಸ್ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ಅಂದ್ರೆ ದ ಟ್ರೆಂಡ್ ಈಸ್ ಆ ತರ ಇದೆ, ಗುಜರಾತೀಸ್ ಆರ್ ಎಂಟ್ರಿಂಗ್ ಇನ್ ಟು ದಿ ಕಾಫಿ ಫೀಲ್ಡ್ ಅಂತ. ನೀವು ಅಂತ ಅಂದ ತಕ್ಷಣ ನಿಮ್ಗೆ ಅನ್ಸ್ಬೇಕಂದ್ರೆ ಗುಜರಾತ್ನವರು ಲಾಭ ಇಲ್ಲದಲ್ಲೇ ಎಂಟ್ರಿ ಆಗಲ್ಲ. ಸೊ ಈ ಸ್ಪೆಷಾಲಿಟಿ ಕಾಫಿ ಮಾಡೋದು ಅಂದ ತಕ್ಷಣ ಇಟ್ಸ್ ನಾಟ್ ಸೋ ಈಸಿ ಟು ಮಾರ್ಕೆಟ್, ಬಟ್ ದೇರ್ ಆರ್ ಪಾಸಿಬಿಲಿಟೀಸ್ ಇದೆ. ಸೊ ನಾವು ಅದಕ್ಕೆ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ರೋಬಸ್ಟಾ ಇಸ್ ಅಪ್ಕಮಿಂಗ್ ಟ್ರೆಂಡ್. ನಾನು ಶಾಂತಿನ ಹತ್ರ ಕೇಳ್ತಾ ಇದ್ದೆ ಯಾವ ರೀತಿ ರೋಬಸ್ಟಾ ಕ್ವಾಲಿಟಿ ಬರುತ್ತೆ ಪ್ರೊಸೆಸಿಂಗ್ ಮಾಡಿದ್ರೆ ಅಂತ. ಅವ್ರು ಹೇಳಿದ್ರು ಇಟ್ಸ್ ಅಮೇಝಿಂಗ್, ಈಗ ಈಕ್ವಲ್ ಎಂಡ್ ಟು ಪ್ರೀವಿಯಸ್ ಕಾಫಿ. ನಾನು ಗ್ಲೋಬಲ್ ಕಾಫಿ ಕಾನ್ಫರೆನ್ಸ್ ಅಲ್ಲಿ ಒಂದು ಸೆಮಿನಾರ್ ಅಲ್ಲಿ ಕೂತಿದ್ದೆ, ಲವಾಸಾದ ಸಿಇಒ ಮಾತಾಡುವಾಗ ಏನ್ ಹೇಳಿದ್ರು ಅಂದ್ರೆ, ಬಿಕಾಸ್ ಆಫ್ ಸುನಾನಿಲಿ ಮೆನನ್ ರೋಬಸ್ಟಾ ಸಿಇಂಟು ಆರ್ ಇಂಟ್ರೊಡ್ಯೂಸ್ ಟು ದಿ ಲವಾಸಾ. ಸೊ ಯಾಕೆ ಅಂದ್ರೆ ಅವ್ರು ನೋಡಿ, ನೀವೆಲ್ಲ ನಾಳೆ ಯೋಚನೆ ಮಾಡ್ತೀರಿ, ನಾಲ್ಕು ಒಂದು ವರ್ಷದ ಯೋಚನೆ ಮಾಡ್ತೀವಿ, ನಮ್ಮ ಲೇಬರ್ ನಾಳೆ ಯೋಚನೆ ಮಾಡ್ತಾರೆ, ಅವರು 20-50 years ಮುಂದೆ ಯೋಚನೆ ಮಾಡ್ತಾ ಇದಾರೆ. ಅವ್ರೇನಂದ್ರೆ ಅರೇಬಿಕ ಕಾಫಿ ಕಮ್ಮಿ ಆಗ್ತಾ ಇದೆ ಅನ್ನೋದು ಜನರಲಿ ನಮ್ಗೆಲ್ಲರಿಗೂ ಗೊತ್ತು. ಸೊ ರೋಬಸ್ಟಾ ಮಿಕ್ಸ್ ಮಾಡಿ ಬ್ಲೆಂಡ್ ಅನ್ನ ತಯಾರು ಮಾಡಿ ಇವತ್ತು ರೋಬಸ್ಟಾ ಕಾಫಿ ಬ್ಲೆಂಡ್ ಆಗಿ ಅದು ಮಾರುಕಟ್ಟೆಗೆ ಹೋಗ್ತಾ ಇದೆ. ಸೊ ಅದರಲ್ಲಿ ಸುನಾನಿನಿ ಮೆನನ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಸೊ ಮತ್ತೆ ಪಿ ಜಿ ಡಿಪ್ಲೊಮಾ ಇನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದೆ, 1 year ಕೋರ್ಸ್. ನನಗೆ ನಮ್ಮ ಕಾಫಿ ಪ್ಲಾಂಟ್ ಮಕ್ಕಳೇ ಕೆಲವರು ಸೇರಿದ್ದಾರೆ, ಹೇಳಿದ್ರು ಸೇರ್ಬೇಕು ಅಂತ. 15 seats ಇರುತ್ತೆ, ಯು ಹ್ಯಾವ್ ಟು ಜಾಯ್ನ್, ಯಾರು ನಿಮ್ಮ ಮಕ್ಕಳು ಅದಕ್ಕೆ ಜಾಯ್ನ್ ಆಗಲಿ, ಚೆನ್ನಾಗಿರುತ್ತೆ. 3 months ಇನ್ ಸಿ ಸಿ ಆರ್ ಐ, 7-8 months ಇನ್ ಬ್ಯಾಂಗ್ಳೂರ್. ಸೊ ಯಾಕಂದ್ರೆ ಸಿ ಸಿ ಆರ್ ಐ ಅಂದ್ರೆ ನಿಮ್ಮ ಮಕ್ಕಳಿಗೆ ಬೇಜಾರಾಗಬಹುದು, ಬಟ್ ಬ್ಯಾಂಗ್ಳೂರ್ ಅಂದ್ರೆ ಸ್ವಲ್ಪ ಖುಷಿ ಆಗ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಕೋರ್ಸ್ ಮಾಡಬಹುದು. ಮತ್ತೆ ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ಸೊ ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿದೀವಿ. ಯು ಡೋಂಟ್ ಬಿಲೀವ್ ದಟ್, ಲಿಟ್ರಲಿ 2-3 ladies ಆರ್ ಕೋರ್ಸ್ ನ ಮಾಡ್ತಾ ಇದಾರೆ. ಯಾರು ಮಾಡ್ತಿದ್ದಾರೆ ಅಂದ್ರೆ, ನಾವು ಪಿ ಯು ಸಿ ಆದ್ರೆ ಸಾಕು ಒಂದು ಮ್ಯಾನೇಜರ್ ಆಗ್ಲಿ ಅಥವಾ ತೋಟದ ಕಲೀಲಿ ಅಂದ್ರೆ, ಎಂ ಟೆಕ್ ಆದ ಆಂಧ್ರದ ಹುಡುಗ ಅಲ್ಲಿ ತಾನೆ, ಬಿ ಆದ ಹುಡುಗರು ಅಲ್ಲಿ ಆ ಕೋರ್ಸ್ ನ ಮಾಡ್ತಾ ಇದಾರೆ. ದೇ ಆರ್ ಫ್ರಮ್ ಆಂಧ್ರ. ಆಂಧ್ರದವರು ನಮ್ಗಿಂತ ಮುಂದೆ ಇದ್ದಾರೆ, ಯಾಕೆಂದ್ರೆ ಅವರ ಅರಕು ಕಾಫಿ ಇರ್ಬೋದು ಅಥವಾ ವೇ ದೇ ಆರ್ ಗೋಯಿಂಗ್ ಅಂದ್ರೆ ತುಂಬಾ ಚೆನ್ನಾಗಿ ಹೋಗ್ತಿದ್ದಾರೆ. ಹಾಗಾಗಿ ನಾವು ತುಂಬಾ ಜನ ನಮ್ಗೆ ಜನರೇಷನ್ಸ್ ಟುಗೆದರ್ ನಮ್ಗೆ ಕಾಫಿ ಬಗ್ಗೆ ಇದ್ರು, ಬಟ್ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ತುಂಬಾ ಯೋಚನೆ ಮಾಡ್ತೀವಿ. ಒಂದು ಶಿಫ್ಟ್ ಆಫ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅನ್ನ ನಾವು ಒಪ್ಪಕ್ ರೆಡಿ ಇಲ್ಲ. ಸೊ ನಾವು ಅದನ್ನ ಬದಲಾವಣೆ ಮಾಡ್ಬೇಕು. ಮತ್ತೆ ಕಾಫಿ ಶಾಸ್ತ್ರ ಅಂತಿದೆ, 5 days ಕೋರ್ಸ್, ಎನಿಬಡಿ ಕ್ಯಾನ್ ಡೂ. ನೀವು ಯಾರು ಬೇಕಾದ್ರೂ ವೆಬ್ಸೈಟ್ ಅಲ್ಲಿ ಬರುತ್ತೆ. ಆ ಹುಡುಗಿಗೆ ಹೇಳಿ ಬಂದಿದ್ದೀನಿ ಅವ್ರ ಪೇರೆಂಟ್ಸ್ ಗೆ, ಅವ್ರು ಏನು ಕೋರ್ಸ್ ಮಾಡಿಲ್ಲ, ಬಟ್ ಶೀಸ್ ರನ್ನಿಂಗ್ ಎ ಕೆಫೆ ಬೈ ಯೂಟ್ಯೂಬ್, ಅದರಲ್ಲೆಲ್ಲ ನೋಡ್ಬಿಟ್ಟು ಮಾಡ್ತೀಯಾಳೆ. ನಾನು ಹೇಳಿದ್ದೀನಿ, ಐ ವಿಲ್ ಸಿ ದಟ್ ಯುವರ್ ಡಾಟರ್ ವಿಲ್ ಗೆಟ್ ಎ ಸೀಟ್ ಇನ್ ಕಾಫಿ ಶಾಸ್ತ್ರದಲ್ಲಿ ಅಟ್ಲೀಸ್ಟ್ 5 days ಲೆಟ್ ಆರ್ ಡೂ ಅಂತ. ಯಾಕಂದ್ರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾಫಿ ಅಂತ. ಅವ್ರು ನನ್ನ ಡೈಲಿ ಕಮ್ಯುನಿಕೇಶನ್ ಅಲ್ಲಿ ಇದಾರೆ. ಅದಕ್ಕೆ ತುಂಬಾ ಕಾಂಪಿಟೇಷನ್ ಇದೆ, ಬಟ್ ನೀವ್ ಯಾರು ಹೇಳಿದ್ರೆ ಅದಕ್ಕೆ ಬೈಪಾಸ್ ಮಾಡ್ಸಂತೂ ಕೊಡಿಸ್ತೀನಿ. ಇದು ಮೆಡಿಕಲ್ ಸೀಟ್ ಅಂತೂ ಯಾವುದು ಕೊಡ್ಸಕ್ಕಾಗಲ್ಲ, ಈ ಸೀಟ್ ಅಂತೂ ಕೊಡಿಸುವ ಪ್ರಯತ್ನಗಳನ್ನ ಮಾಡ್ತೀವಿ. ಮತ್ತೆ ಈಗ ಬ್ಯಾರಿಸ್ಟರ್ ಇದಿದೆ, ಮತ್ತೆ ಈ ಸೂಪರ್ವೈಸರ್ಸ್ ಕೋರ್ಸ್. ನಿಮ್ಮ ತೋಟದಲ್ಲಿ ಇವತ್ತು ರೈಟ್ರು ಅಂತಿದ್ದಾರೆ, ರೈಟ್ರು ಅನ್ನೋದು ದಟ್ ಲುಕ್ಸ್ ಟು ಬಿ ವೆರಿ ಇನ್ಫೀರಿಯರ್ ವರ್ಲ್ಡ್. ಈಗ ನಾವು ಅದಕ್ಕೆ ಈ ಸೂಪರ್ವೈಸರ್ಸ್ ಅಂತ ಮಾಡಿ ಅದಕ್ಕೆ ಸ್ಟೈಫಂಡ್ ಕೊಟ್ಟು, ನಾವು ನಿಮ್ಮ ಯಾರು ತೋಟದಲ್ಲಿ ಸ್ವಲ್ಪ ವೀಕ್ ಹುಡುಗರಿದ್ರೆ, 8th fail ಆಗಿದ್ರು ವಿ ವಿಲ್ ಟೇಕ್ ದಮ್. ಯಾಕೆಂದ್ರೆ ದಟ್ ಇಸ್ ಎ ಹ್ಯೂಜ್ ಶಾರ್ಟೇಜ್ ಇದೆ. ಅದನ್ನ ನಾವು ಬಹುಶಃ ಇದೆಲ್ಲ ಆಗೋದ ಕಾರಣನು ಕೆಲವಕ್ಕೆ ಪೂರ್ಣೇಶ್ವರ್ ಇರ್ಬೋದು, ಅವರು ನನಗೆ ಯಾರು ಒಬ್ರು ಮ್ಯಾನೇಜರ್ ಕೊಡು, ಯಾರು ಒಬ್ರು ಕಳಿಸು, ಅಡ್ವರ್ಟೈಸ್ಮೆಂಟ್ ನಮ್ಮ ಮ್ಯಾಗಝಿನ್ ಅಲ್ಲಿ ಹಾಕಿದ್ದಾರೆ. ಬಟ್ ಗೆಟಿಂಗ್ ಎ ಗುಡ್ ಮ್ಯಾನೇಜರ್ ಆರ್ ಗೆಟಿಂಗ್ ಎ ಗುಡ್ ಸೂಪರ್ವೈಸರ್ ಇಸ್ ಎ ಟಫೆಸ್ಟ್ ಆಫ್, ಅದು ನಾವು ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನಗಳು ಮಾಡ್ತೀವಿ. ಮತ್ತೆ IIPM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್, ನೀವೆಲ್ಲ MBAಗಳ ಮಕ್ಕಳು ಮಾಡಬೇಕು ಅಂತಂದ್ರೆ, ದಟ್ ಇಸ್ ಸ್ಪಾನ್ಸರ್ಡ್ ಬೈ ಕಾಫಿ ಬೋರ್ಡ್, ಸ್ಪೈಸಸ್ ಬೋರ್ಡ್ ಅಂಡ್ ಟೊಬ್ಯಾಕೋ ಬೋರ್ಡ್, ಇವೆಲ್ಲ ಬೋರ್ಡ್ ಅನ್ನ ಟೀ ಬೋರ್ಡ್ ಇವೆಲ್ಲ ಮಾಡಿರೋದ್ರಿಂದ. ಸೊ ಅಲ್ಲಿ ಹೋಗಿ MBA ಮಾಡಿದ್ರೆ MBA ಇನ್ ಎಕ್ಸ್ಪೋರ್ಟ್ಸ್ ಎಲ್ಲ ಮಾಡಬಹುದು ಅಂತ ಒಂದಿದು. ಸೊ ಇದು ಇಷ್ಟು ಅವಕಾಶಗಳು ಇದೆ. ಸೊ ನಾನು ಕಳೆದ ಒಂದು ವರ್ಷದಿಂದ ಅರಬ್ಗೆ ಮತ್ತೆ ನಾಗಾಲ್ಯಾಂಡ್ಗೆ ಹೋದಾಗ ನನಗೆ ಅನಿಸಿದ್ದು ಅಂದರೆ ನಾವು ಅದನ್ನು ಮಾಡ್ತಾ ಇಲ್ಲ. ನಾಗಾಲ್ಯಾಂಡಲ್ಲಿ ನಾವು ಕೊಹಿಮಾದಲ್ಲಿ ಒಂದು 40 ಕೆಫೆಗಳಿದೆ. ಅಲ್ಲಿ ಯಾವ ಥರ ಇದೆ ಜನರೇಷನ್ ಅಲ್ಲಿ ಅಂದರೆ ದ ವೇ ಆಫ್ ಪ್ರೆಸೆಂಟೇಷನ್, ಅವ್ರ ಪ್ಯಾಕಿಂಗ್ ನೋಡ್ಬೇಕು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಒಂದು ಇ ಟಿ ಕಾಫಿ ಅಂತ ನಾನು CEO ಹೋಗಿದ್ದು, ಯಾಕಂದ್ರೆ ಅಲ್ಲಿ ಬೋರ್ಡ್ ಮೀಟಿಂಗ್ ಅನ್ನು ಇಟ್ಕೊಂಡಿದ್ರು. ಡಾಕ್ಟರ್ ಕೃಷ್ಣಾನಂದ್ ಇಲ್ಲಿ ಬೋರ್ಡ್ ಮೆಂಬರ್ ಇದ್ದಾರೆ, ಅವರು ಬಂದಿದ್ರು ಅಲ್ಲಿ ಬೋರ್ಡ್ ಮೀಟಿಂಗ್ ಇತ್ತಾರ. ನೀವು ಡೋಂಟ್ ಬಿಲೀವ್ ದಟ್ CM ಬಂದ್ರು ಆ ಬೋರ್ಡ್ ಮೀಟಿಂಗ್ ಅಂದ್ರೆ ತಿಳ್ಕೊಳ್ಳಿ, ಅಂದ್ರೆ ದ ಪೊಟೆನ್ಶಿಯಲಿಟಿ ಆಫ್ ದಿ ಕಾಫಿ. ಹಿ ಟೋಲ್ಡ್ ದಟ್ 1 lakh acres ಆರ್ 1 lakh hectare ನಾವು ಕೊಡಕ್ ರೆಡಿ ಇದೀವಿ. ಕಾಫಿ ಬೋರ್ಡ್ ಶುಡ್ ಗಿವ್ ಗೈಡ್ ಅವ್ರದ್ದು ಲ್ಯಾಂಡ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಒಂದು ರಿಸರ್ಚ್ ಡೆವಲಪ್ಮೆಂಟ್ ಇದೆ, ಅವ್ರ ಜೊತೆ ಕಾಫಿ ಬೋರ್ಡ್ ಟೈ ಅಪ್ ಆಗಿ ಕೆಲಸ ಮಾಡ್ತಿದ್ವಿ. ಅಲ್ಲಿ ಒಬ್ಬ ಯಂಗ್ಸ್ಟರ್ ಅವನು CM ಅಡ್ರೆಸ್ ಮಾಡ್ತಾ ಇದ್ದ ರಿಗಾರ್ಡಿಂಗ್ ಕಾಫಿ, ಏನೋ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಬೆಳಗ್ಗೆ ನಾವು ಹೋಗೋಣ ಅಂತೇಳಿ ನಾವು CEO ಹೇಳಿಬಿಟ್ಟು ನಾನು ಅವರು ಬೆಳಗ್ಗೆ 9:30 ಬೇರೆ ಪ್ರೋಗ್ರಾಮ್ ಇತ್ತು, 8 o'clock ಕೆಫೆಗೆ ಹೋದಾಗ ಅವನು ET ಕಾಫಿ ಅಂತ ಹೀ ಸೆಲ್ಲಿಂಗ್ ಇಸ್ ಕಾಫಿ ಫಾರ್ 1 kg ₹10,000. ಸೊ ಇದೆಲ್ಲ ಸಾಧ್ಯತೆಗಳಾಗ್ತಾ ಇದೆ, ಬಟ್ ಲಿಮಿಟೆಡ್ ಎಡಿಷನ್. ಸೊ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಿ, ನೀವು ಯಾವ ರೀತಿ ಸ್ಟೋರಿ ಹೇಳ್ತೀರಿ, ಅದ್ರ ಮೇಲೆ ಅದ್ರ ಮಾರುಕಟ್ಟೆ ನಿಂತಿದೆ ಅನ್ನೋದು ನನಗೆ ಅನಿಸುತ್ತೆ. ನಾನು ಅರಕು ಕಾಫಿಗೆ ಹೋದಾಗ ನಾಂದಿ ಫೌಂಡೇಶನ್ ಅಂತಿದೆ, ಫಂಡೆಡ್ ಬೈ ಆನಂದ್ ಮಹೀಂದ್ರ, ಇನ್ಫೋಸಿಸ್ ಮತ್ತೆ ರೆಡ್ಡಿ ಲ್ಯಾಬೊರೇಟರೀಸ್ ಇವರೆಲ್ಲ ಫಂಡ್ ಮಾಡಿ ನಾನು ಆ ಕ್ಯಾಂಪಸ್ಗೆ ಹೋಗಿ ನೋಡಿದಾಗ ವೈ ದೇ ಆರ್ ಸೆಲ್ಲಿಂಗ್ ಗುಡ್ ಕಾಫಿ ಅಂದ್ರೆ ದೇ ಆರ್ ಓನ್ಲಿ ಬೈಯಿಂಗ್ ಫ್ರೂಟ್ಸ್. ಫ್ರೂಟ್ಸಿಗೆ ರೇಟು, ಫ್ರೂಟ್ಸಿಗೆ ಯಾವ ತರ ಅಂದ್ರೆ ದ ಹಾರ್ವೆಸ್ಟೆಡ್ ಫ್ರೂಟ್ಸ್ ಯಾವುದು, ನಾವು ರೆಡ್ ಚೆರಿ ಇರುತ್ತಲ್ಲ ತುಂಬಾ ಹೈಲಿ ಮೆಚೂರ್ಡ್, ಅದಕ್ಕೆ ಒಂದ್ ರೇಟು, ಇನ್ ಸ್ವಲ್ಪ ಕಡಿಮೆ ಬಂದಿದ್ಕೆ ಒಂದ್ ರೇಟು. ಸೊ ಒಂದ್ 5 acres ಕ್ಯಾಂಪಸ್ ಅಲ್ಲಿ ದೇ ಆರ್ ಡ್ಯೂಯಿಂಗ್ ಸ್ಪೆಷಾಲಿಟಿ ಕಾಫಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಅವ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಪ್ಯಾಕೇಜಿಂಗ್ ಅದೆಲ್ಲ ನೋಡಿದಾಗ ಯಾವ ರೀತಿ ಕಾಫಿಯನ್ನ ಮಾರುಕಟ್ಟೆ ಮಾಡ್ತಿದ್ದಾರೆ ಅನಿಸ್ತು. ಸೊ ಅದೇ ರೀತಿ ಅಲ್ಲಿ ಗಿರಿಜನ ಕೋಆಪರೇಟಿವ್ ಈ ಸತಿ ದ ಬೆಸ್ಟ್ ಕೋಆಪರೇಟಿವ್, ಅದ ಬೆಸ್ಟ್ ಬ್ರ್ಯಾಂಡಿಂಗ್ ಅಂತ ಆಂಧ್ರ ಗೌರ್ಮೆಂಟ್ ಇಂದ ಒಂದು ಗಿರಿಜನ ಕೋಆಪರೇಟಿವ್ ಅಂತ ಅದಕ್ಕೆ ಬಂದಿದೆ. ಮೊನ್ನೆ ನಾನು ಕಳಸದಲ್ಲಿ ಟ್ರೈಬಲ್ಸ್ ಇದ್ದಾರೆ, ಅನಿಲ್ ಅಂತ ಒಬ್ಬ ಹುಡುಗ ಟ್ರೈಬಲ್ ಹುಡುಗ, ಈಸ್ ಎ ಬಿ ಇಂಜಿನಿಯರ್, ಅವ್ರನ್ನ ಲೀಡ್ ಮಾಡಿ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದಾಗ ಒಂದು ಯಾವ ರೀತಿ ಕೆಲಸ ಮಾಡಬಹುದು ಅಂದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಸೊ ಆ ಕಳಸ ಟ್ರೈಬಲ್ ಕಾಫಿ ಪ್ರೊಡ್ಯೂಸಿಂಗ್ ಕಂಪನಿ ಲಿಮಿಟೆಡ್ ಮೊನ್ನೆ ಇನಾಗ್ರೇಟ್ ಮಾಡಿ ಬಂದೆ. ಸೊ ಚಿಕ್ಕಮಗಳೂರಿನ GI ಟ್ಯಾಕ್ ಕಾಫಿನ ನಾವು ಇವಾಗ ಲೈಸೆನ್ಸ್ ಕೊಡಿಸ್ತಾ ಇದೀವಿ ಚಂದ್ರದ್ರೋಣಕ್ಕೆ. ದೇ ಕ್ಯಾನ್ ಬ್ರ್ಯಾಂಡ್ GI ಟ್ಯಾಕ್ ಕಾಫಿ, ಯಾಕಂದ್ರೆ ಕಾಫಿ ಬೋರ್ಡ್ ಹ್ಯಾಸ್ ಕಾಟ್ ಎ ಲೈಸೆನ್ಸಿಂಗ್ ಅಥಾರಿಟಿ ಅಂದ್ರೆ ಅದನ್ನ ಮಾಡಿದ್ದಕ್ಕೆ GI ಟ್ಯಾಕ್. ಸೊ ಅದನ್ನ ನಾವಿವತ್ತು ಕೊಡ್ಸ್ಬಿಟ್ಟು ಅವರ GI ಟ್ಯಾಕ್, ಯಾಕೆಂದ್ರೆ ನೀವು ಏನಾದರೂ ಈ ತರ ಗ್ರೂಪ್ ಅಲ್ಲಿ ಮಾಡಿದ್ರೆ ಯು ಕ್ಯಾನ್ ಸೆಲ್ ಯುವರ್ ಕಾಫಿ ಇನ್ ಡಿಫ್ರೆಂಟ್ ಎಂಬಸೀಸ್. ಪೂರ್ಣೇಶ್ವರಿಗೆ ಗೊತ್ತು, ಯಾಕಂದ್ರೆ ಲಾಸ್ಟ್ ಟೈಮು ಇಂಡಿಯಾ ಇಂಟರ್ ಕಾಫಿ ಫೆಸ್ಟಿವಲ್ ಮಾಡಿದಾಗ ನಾನೇ ಇನಾಗ್ರೇಟ್ ಮಾಡಿದ್ದೆ. ಮಾಡಿದಾಗ ನನಗೆ ಅನಿಸ್ತು ಏನಾದರೂ ಈ ಯೂತ್ಸ್ಗೆ ಏನಾದ್ರು ಕೊಡಬೇಕು, ಸಮಥಿಂಗ್ ವಿ ಆರ್ ಮಿಸ್ಸಿಂಗ್ ಅಂತ. ದೆನ್ ಐ ರೋಟ್ ಎ ಲೆಟರ್ ಟು ದಿ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿ, ಅಲ್ಲಿಂದ ಇಮಿಡಿಯೇಟ್ ರೆಸ್ಪಾನ್ಸ್ ಬಂತು. ಅಲ್ಲಿಯ ರೆಸ್ಪಾನ್ಸ್ ಬಂದು ಜಾಯಿಂಟ್ ಸೆಕ್ರೆಟರಿ ಹೂ ಇಸ್ ಅನ್ IFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್, ಹೂ ಕೇಮ್ ಟು ಕಾಫಿ ಬೋರ್ಡ್ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿಬಿಟ್ಟು ನಾನೇನ್ ಕೇಳಿದ್ದೆ ಅಂದ್ರೆ ವೈ ಡೋಂಟ್ ಯು ಆರ್ಗನೈಸ್ ಎ ಬಯರ್ ಸೆಲ್ಲರ್ಸ್ ಮೀಟ್ ಇನ್ ಡಿಫ್ರೆಂಟ್ ಎಂಬಸಿ ಅಂತ. ಮೊನ್ನೆ ಒಂದು ಫೋಟೋ ಹಾಕಿದ್ದಾರೆ ಇಂಡೋನೇಷ್ಯಾದಲ್ಲಿ, ಅವ್ರು ಹೇಳ್ತಾ ಇದ್ರು ದಟ್ IFS ಆಫೀಸರ್ ನಾವು ವಿ ಕ್ಯಾನ್ ಯುಟಿಲೈಸ್ ಇಂಡಿಪೆಂಡೆನ್ಸ್ ಡೇ ಅಂಡ್ ರಿಪಬ್ಲಿಕ್ ಡೇ ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಮೊನ್ನೆ ಇಂಡೋನೇಷ್ಯಾ ಮತ್ತೆ ಬೇರೆ ಬೇರೆ ಕಂಟ್ರೀಸ್ ರಿಪಬ್ಲಿಕ್ ಡೇ ಅಲ್ಲಿ ಕಾಫಿ ಬೋರ್ಡ್ ಟೈಅಪ್ ಮಾಡಿಕೊಂಡು ನಾವು ವಿ ಹ್ಯಾವ್ ಶೋ ಕೇಸ್ ಸಮ್ ಆಫ್ ಅವರ್ GI ಟ್ಯಾಕ್ ಕಾಫಿ. ಸೊ ಈ ರೀತಿ ವಿ ಹ್ಯಾವ್ ಟು ವರ್ಕ್ ಇನ್ ಎ ಡಿಫ್ರೆಂಟ್ ಮ್ಯಾನರ್ ಅಂತ ನನಗೆ ಅನ್ಸೋದು. ಸೊ ಲಾಸ್ಟ್ಗೆ ಯು ಶುಡ್ ನೋ ದಿ ಟ್ರೆಂಡ್, ಪ್ರೆಸೆಂಟ್ ಟ್ರೆಂಡ್. ಈಗ ಶಿಫ್ಟಿಂಗ್ ಆಫ್ ಕಾಫಿ ಟ್ರೆಂಡ್ ನಡೀತಾ ಇದೆ, ಬಹುಶಃ ಇದು ವೆರಿ ಇಂಟ್ರೆಸ್ಟಿಂಗ್. ಯಾವ ರೀತಿ ಶಿಫ್ಟಿಂಗ್ ಆಗ್ತಾ ಇದೆ, ಈಗ ಸ್ಪೆಷಾಲಿಟಿ ಕಾಫಿ ಒಂದು ಶಿಫ್ಟ್ ಆಗ್ತಾ ಇದೆ, ಏನು ಮಾರ್ಕೆಟ್ ಗ್ರೋ ಆಗ್ತಾ ಇದೆ, ಪ್ರೊಡಕ್ಷನ್ ಆಲ್ಸೋ ಆಗ್ತಾ ಇದೆ, ನಮ್ಮ ಯೂತ್ಸ್ ಅನೇಕ ಜನರು ಮಾಡ್ತಾ ಇದಾರೆ. ದ ಶಿಫ್ಟಿಂಗ್ ಆಫ್ ಕಾಫಿ ನ ನಾವು ಹೇಗೆ ಉಪಯೋಗಿಸ್ ಮಾಡಬೇಕು, ಶಿಫ್ಟಿಂಗ್ ಆಫ್ ಕಾಫಿ ಫಿಲ್ಟರ್ ಕಾಫಿ ಟು ಇನ್ಸ್ಟೆಂಟ್ ಕಾಫಿ ಹೇಗಾಗಿದೆ ಅಂತ ಸುಮ್ಮನೆ ನೋಟ್ ಮಾಡ್ಕೊಂಡು ಬಂದೆ. 2010 ಅಲ್ಲಿ 82% ವರ್ ಕನ್ಸ್ಯೂಮರ್ ಫಾರ್ ಫಿಲ್ಟರ್ ಕಾಫಿ, 2022 ಅಲ್ಲಿ ಇಟ್ ಹ್ಯಾಸ್ ರೆಡ್ಯೂಸ್ ಟು 35-40%. ಸೊ 2010 ಅಲ್ಲಿ 18% ವಾಸ್ ಸಾಲ್ಯುಬಲ್ ಕಾಫಿ, ದಟ್ ಇಸ್ ಇನ್ಸ್ಟೆಂಟ್ ಕಾಫಿ ಕನ್ಸ್ಯೂಮರ್ಸ್ ಇದ್ರು. 2022 ಅಲ್ಲಿ ಇಟ್ ರೈಸ್ ಟು 60-65%. ದಿಸ್ ಇಸ್ ಇಂಡಿಯನ್ ಡಾಟಾ. ಸೊ ಇದನ್ನ ನೀವು ನೋಡಿದಾಗ ದ ಕಾಫಿ ಟ್ರೆಂಡ್ ಆಫ್ ಕನ್ಸ್ಯೂಮರ್ಸ್ ಶಿಫ್ಟಿಂಗ್, ಈಗ ಕೆಫೆಯಲ್ಲಿ ಮತ್ತೆ ಅದು ಶಿಫ್ಟ್ ಆಗ್ತಾ ಇದೆ ಈಗಿನ ಪ್ರೆಸೆಂಟ್ ಇದರಲ್ಲಿ. ಸೊ ಅದನ್ನ ನಾವು ಅನಲೈಸ್ ಮಾಡಿಕೊಂಡು ಎಮನ್ ಕನ್ಸ್ಯೂಮರ್ಸ್ 18-35 ಏಜ್ ಅಲ್ಲಿ 5-10% ದೇ ಲೈಕ್ ಸಸ್ಟೈನಬಲ್ ಕಾಫಿ, ಆರ್ 10-15% ದೇ ಲೈಕ್ ಎಸ್ಟೇಟ್ ಕಾಫಿ. ಇದು ನಾನ್ ಸ್ಪೆಷಾಲಿಟಿ ಕಾಫಿ ಸೆಗ್ಮೆಂಟ್ ಅಲ್ಲಿ ಮಾತಾಡ. ಮೆಜಾರಿಟಿ ಕಾಫಿ ಕನ್ಸ್ಯೂಮರ್ಸ್ ಆರ್ ಇನ್ ಬಿಟ್ವೀನ್ ಏಜ್ ಅಂಡ್ 25-35. ನಮ್ಗೆ ಪ್ರಾಮಿಸಿಂಗ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ 25 ಇಂದ ಬಂದ್ರು ಅಂದ್ರೆ ಇಟ್ಸ್ ಎ ಪ್ರಾಮಿಸಿಂಗ್, ಯಾಕಂದ್ರೆ ಮೊದಲೆಲ್ಲ ಏನಾದ್ರೆ ಏಜ್ ಆದ್ರೆ ಮಾತ್ರ ಕಾಫಿ ಕುಡಿತಿದ್ರು ಅಂತ, ಇವಾಗ ಇಟ್ ಆಸ್ ಶಿಫ್ಟೆಡ್ ಲೈಕ್ ಇನ್ ಅದರಲ್ಲಿ ಜೆಂಡರ್ಸ್ ಅನ್ನು ಲೆಕ್ಕ ಹಾಕಿದಾಗ ಮೇಲ್ ಆರ್ ಕನ್ಸ್ಯೂಮಿಂಗ್ 58% ಅಂಡ್ ವುಮೆನ್ಸ್ ಆರ್ ಕನ್ಸ್ಯೂಮಿಂಗ್ 42%. ಸೊ ನೀವು 50-50 ಬರಬೇಕು. ಬಟ್ ಇನ್ ಕೋಲ್ಡ್ ಕಾಫಿ ದೇರ್ ಆರ್ 50-50% ಇದೆ. ವುಮೆನ್ಸ್ 50 ಇದ್ದಾರೆ, ಈ 50 ಇದ್ದಾರೆ. ಯಾಕೆಂದ್ರೆ ಬಿಫೋರ್ ನೋಯಿಂಗ್ ಎನಿಥಿಂಗ್ ಕಾಫಿ ಅಂದ ತಕ್ಷಣ ವಿ ಶುಡ್ ನೋ ಲಾಟ್ ಆಫ್ ಥಿಂಗ್ಸ್, ಅವಾಗ ವಿ ವಿಲ್ ಹ್ಯಾವ್ ಎ ಇಂಟ್ರೆಸ್ಟ್ ಅಂತ. ದೆನ್ ಅರ್ಬನ್ ಅಂಡ್ ರೂರಲ್ ಬಂದಾಗ 70% ಇಸ್ ಕನ್ಸ್ಯೂಮ್ ಬೈ ದಿ ಅರ್ಬನ್ ಅಂಡ್ 30% ಇಸ್ ರೂರಲ್. 140 grams ಆಫ್ ಕಾಫಿ ಕನ್ಸಂಪ್ಷನ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅರ್ಬನ್ ಅಲ್ಲಿ, ರೂರಲ್ ಅಲ್ಲಿ 31 grams. ಸೊ ಇಂಡಿಯಾದಲ್ಲಿ 20 cups ಆಫ್ ಕಾಫಿ ಪರ್ ಇಯರ್ ನಾವು ಕುಡಿತಾ ಇದೀವಿ. ಪರ್ ಇಯರ್ ಆವರೇಜ್ ಪಾಪ್ಯುಲೇಷನ್ ಲೆಕ್ಕ ಹಾಕಿದಾಗ ಕೇವಲ ಇಫ್ ಯು ಲ್ಯಾಟ್ ಫಿನ್ಲ್ಯಾಂಡಿಂಗ್ ಯಾವುದೋ ಹೋದಾಗ ಅಲ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಕೇಳಿಬಿಟ್ರೆ ನಾವು ಕಾಫಿ ಬೆಳೆದಿದ್ದೆಲ್ಲ ಬ್ರೆಜಿಲ್ ಕಾಫಿ ಎಲ್ಲ ನಮಗೆ ಬೇಕು, 140 crore ಎಲ್ಲರೂ ಕಾಫಿ ಕುಡಿದ್ರೆ. ಸೊ ದೀಸ್ ಆರ್ ದ ಟ್ರೆಂಡ್ಸ್ ಯಾವ ತರ ಇದೆ ಅಂದ್ರೆ ಇದನ್ನ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ನಾನು ಅದಕ್ಕೆ ತುಂಬಾ ಸತಿ ಹೇಳ್ತಾ ಇರ್ತೀನಿ, ಯು ಶುಡ್ ಕಮ್ ಫಾರ್ವರ್ಡ್, ಬರದಲ್ಲೇ ಇದ್ರೆ ಏನು ಮಾಡಕ್ ಆಗಲ್ಲ. ನಿತಿನ್ ಅಂತ ಇದಾರೆ, ಹಿ ಕೇಮ್ ಟು ಒನ್ ಡೇ ನನ್ನ ಹತ್ರ ಬಂದ್ರು, ಅಂಕಲ್ ನಾನು ಏನಾದರೂ ಮಾಡ್ಬೇಕು ಕಾಫಿಗೆ ಅಂತ, ವೈ ಡೋಂಟ್ ಯು ಮೇಕ್ ಎ ಫಿಲ್ಟರ್, ನಾವು ಈಗ ಒಂದು ಟ್ರೈ ಮಾಡ್ತಿದ್ದೀವಿ ಸೌತ್ ಇಂಡಿಯನ್ ಫಿಲ್ಟ್ರಿಯನ್ನ ಫಿಲ್ಟರ್. ಯಾಕಂದ್ರೆ ನಿಮ್ಮ ಮನೇಲೇ ಬೇರೆ ಥರ ಇರುತ್ತೆ, ಒಬ್ಬೊಬ್ಬರ ಮನೇಲಿ ಚೇಂಜಸ್ ಇರುತ್ತೆ, ನಾವು ಒಂದು ಯೂನಿಫಾರ್ಮ್ ಕ್ವಾಲಿಟಿ ಬರಬೇಕು ಅಂತ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ, ಒಂದು ನಾವು 10,000 ಕಿಯೋಸ್ಗಳನ್ನು ಮಾಡುವಾಗ ವಿ ಶುಡ್ ಬಿ ಏಬಲ್ ಟು ಪ್ರೊವೈಡ್ ಗುಡ್ ಕಾಫಿ, ಏನು ಕನ್ಸಿಸ್ಟೆಂಟ್ ಫಿಲ್ಟರ್ ಕಾಫಿ. ಸೊ ಅದನ್ನು ಕೊಡಬೇಕು ಅಂದಾಗ ವಿ ಹ್ಯಾವ್ ಆಲ್ರೆಡಿ ಇನಿಷಿಯೇಟೆಡ್, IIT ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಫಿಲ್ಟರ್ ಕಾಫಿನ ಒಂದು AI ಬೇಸ್ಡ್ ಆ್ಯಪ್ ಮಾಡ್ಕೊಡ್ಬಾರ್ದು ಅಂತ. ಸೊ ಅದಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂದರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ NIT ಕ್ಯಾಲಿಕಟ್ ಬಂದಿದ್ದಾರೆ, IIT ಮುಂಬೈ ಬಂದಿದ್ದಾರೆ, IIT ಧಾರವಾಡ ಬಂದಿದ್ದಾರೆ, ಸುರತ್ಕಲ್ NIT ಬಂದಿದೆ. ಸೊ ಇಷ್ಟು ಜನ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ಡೆವಲಪಿಂಗ್ ಫಿಲ್ಟರ್ ಕಾಫಿ, ಫಿಲ್ಟರ್ ಮೆಷಿನ್ ಆ್ಯಕ್ಚುಲಿ, ಮತ್ತೆ ರೋಸ್ಟಿಂಗ್ ಮಿಷಿನ್ನ ಮತ್ತೆ ಹಲ್ಲಿಂಗ್ ಮಿಷಿನ್ನ ಮಾಡಿಸ್ಬೇಕು. ನಾವು ಡಿಸೈನ್ನ ಕೊಟ್ಬಿಟ್ಟು ನಮ್ಮ ಐಡಿಯಾಸ್ ಕೊಟ್ಟು ಅವ್ರ ಡಿಸೈನ್ನ ತಗೊಂಡು ಅದನ್ನ ವಿ ಹ್ಯಾವ್ ಟು ಸೆಟ್ ಎ ಒಂದು ಒಳ್ಳೆಯ ಫಿಲ್ಟರ್ ಕಾಫಿಯನ್ನ ಎಲ್ಲರ ಹತ್ರ ಯೂನಿಫಾರ್ಮ್ ಇರಬೇಕು. ಏನಂತೆ, ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ನನಗೆ ಇವೆಲ್ಲ, ನಾನು ಟ್ರಾವೆಲ್ ಮಾಡಿದಾಗ ನನಗೆ ಅನಿಸಿದ್ದು ಏನು, ವಾಯನಾಡಿಗೆ ಹೋದಾಗ ಅಲ್ಲಿ ಕಾಫಿ ಕೊಟ್ಟಾಗ ಈಸ್ ಎ ಒಂದು ಒಳ್ಳೆ ಪ್ರೋಗ್ರಾಮಿಗೆ ಈಸ್ ಎ ಗುಡ್ ಕಾಫಿ ಪ್ರಿಪೇರರ್, ಕಾಫಿ ಬೋರ್ಡರ್. ಡಿಕಾಕ್ಷನ್ ನೀರೊಳಗಡೆ ಇಟ್ಟು ಅದನ್ನ ಬಾಯ್ಲ್ ಮಾಡ್ತಾ ಇದ್ದ, ಅದನ್ನ ನೋಡಿದಾಗ ಅನ್ನಿಸ್ತು ಕಾಫಿ ತುಂಬಾ ಚೆನ್ನಾಗಿತ್ತು. ಅವನು ಏನ್ ಹೇಳ್ದ ಅಂದ್ರೆ, ನೀವು ಯಾವುದೇ ಕಾಫಿನ ಡೈರೆಕ್ಟ್ ಹೀಟ್ ಮಾಡಬಾರ್ದು ಅಂತ ಅವನದಿದು, ಯಾಕಂದ್ರೆ ಬಾಯ್ಲ್ ಮಾಡಿದ್ದು ನೆನ್ನೆ ಡಿಕಾಕ್ಷನ್, ಬಟ್ ಕಾಫಿ ವಾಸ್ ಸೋ ಗುಡ್. ಸೊ ಈ ತರ ನಾವು ಅದನ್ನೆಲ್ಲ ನೋಡಿದಾಗ ವಿ ವಿಲ್ ಬ್ರಿಂಗ್ ಆಲ್ ದೀಸ್ ಇನ್ ಟು ದಿ ಏನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಗೆ ತರುವ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ನಾನು ನಿತಿನ್ ಅವರ ಬಗ್ಗೆ ಹೇಳ್ತಾ ಇದ್ದಾಗ, ಬಹುಶಃ ಇನ್ನೊಂದು 6 months ಅಲ್ಲಿ ಹಿ ಈಸ್ ಕಮಿಂಗ್ ವಿತ್ ಒನ್ ನ್ಯೂ ಪ್ರಾಡಕ್ಟ್. ಕಾಫಿ ಕನೆಕ್ಟ್ ಆಗಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಮಾತ್ರ ಕನೆಕ್ಟ್ ಆಗಲ್ಲ, ಕಾಫಿಯರ್ ಯಾರ್ಯಾರನ್ನ ಕನೆಕ್ಟ್ ಮಾಡಿಕೊಳ್ಳು, ವಿ ಶುಡ್ ನಾಟ್ ಮಿಸ್ ದೆಮ್. ಸೊ ಹೀಸ್ ಬಾಸ್ ಈಸ್ ರಮೇಶ್ ಅಂತ, ಹಿ ಈಸ್ ಎ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಜಿ. ಸೊ ಅವರು MRI ಮಿಷಿನ್ ನೋಡಿದಾರಲ್ಲ, ಸ್ಕ್ಯಾನಿಂಗ್, ಅದನ್ನ ರಿಸರ್ಚ್ ಇರ್ಬೋದು, ಅದನ್ನ ಮಾರ್ಕೆಟಿಂಗ್ ಇರ್ಬೋದು, ಹಿ ಈಸ್ ಅ ಮೇನ್ ಪರ್ಸನ್. ಸೊ ಹಿ ಈಸ್ ಇನ್ US ವಿತ್ 40 patents. ಸೊ ನನಗೇನಿಸ್ತು, ನನಗೆ ನಿತಿನ್ಗಿಂತ ಅವ್ರ ಇಂಟ್ರೆಸ್ಟ್ ಆದ್ರು ಅಲ್ಲಿ, ಅವ್ರ ಕಾಫಿ ಇಂಡಸ್ಟ್ರಿಗೆ ಬಂದ್ರೆ ವಿ ಕ್ಯಾನ್ ಡೂ ಸಮ್ ಚೇಂಜಸ್ ಅಂತ. ಸೊ ಈಗ ಒಂದು ಹಿ ಹ್ಯಾಸ್ ಗಾಟ್ ಎ ಫಂಡ್ ಫ್ರಮ್ ಎಲಿವೇಟ್ ಇಂದ 25 lakhs. ಮೊನ್ನೆ ನಾವು ಕಾಫಿ ಬೋರ್ಡ್ ಇಂದ ನಾನೊಂದು ಲೆಟರ್ ಕೊಟ್ಟಿದ್ದೆ, ಏನಂತ ಅಂದ್ರೆ, ನೋಡಿ ಹೇಗೆ ಆಗುತ್ತೆ ಅಂತ, 7 lakh tons ನಾವು ಬೆಳಿಬೇಕು ಅಂತಿದ್ದೀವಿ. We want to deliver good quality to the global. So, we are supporting this kind of technology. ಅಂತ ಒಂದು ಎಲಿವೇಟಿಗೆ ಒಂದು ಲೆಟರ್ ಕೊಟ್ಟಿದ್ದೆ. ಕೇಳಿದ್ರು, ನಮ್ಮ ಹುಡುಗ ಮಾಡ್ತಲ್ಲಿ ಕೊಟ್ಟಿದ್ದು. ಬಟ್ ಲಕ್ಕಿಲಿ ಹಿ ವಾಸ್ ಸೆಲೆಕ್ಟೆಡ್ ಅಂಡ್ ಹಿ ಹಸ್ ಗ್ರಾಂಟೆಡ್ 25 lakhs. ಅದಾದ್ಮೇಲೆ ನನಗೆ ಮತ್ತೆ ಕೇಳಿದ್ರು, ನಿತಿನ್ ಅಂಕಲ್ ನಮ್ಗೆ ಅದು ಮಿಷಿನ್ ಬೇಕು, ಅದನ್ನ ಟೆಸ್ಟ್ ಮಾಡಕ್ಕೆ ಲ್ಯಾಕ್ಸ್ ಟುಗೆದರ್ ಸ್ಯಾಂಪಲ್ ನ ಮಾಡಬೇಕು ಅಂತ. ಎಲ್ಲಿದೆ ಮಿಷಿನ್? ಕ್ರೋಸ್ ಟುಗೆದರ್ ಮಿಷಿನ್ ಇರೋದು CFTRI ಮೈಸೂರಲ್ಲಿ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಹಿ ಹಸ್ ಗಾನ್ ದೇರ್ ಅಂಡ್ ದೇ ಹ್ಯಾವ್ ಅಗ್ರೀಡ್ ಅಂಡ್ ಹಿ ಈಸ್ ಗೋಯಿಂಗ್ ಟು ಪೇ ಅರೌಂಡ್ 15-20 lakhs CFTRIಗೆ ಆ ದುಡ್ಡು ಬಂದಿರೋದ್ರಲ್ಲಿ ಕಟ್ಟಿ. ಏನಾದ್ರದ್ದು ಇದು ಅಂದರೆ, ಇನ್ ಬಹುಶಃ 6 months ಅಥವಾ ನೆಕ್ಸ್ಟ್ ಸೀಸನ್ಗೆ ನೀವು ಅದರೊಳಗಡೆ ಕಾಫಿನ ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಏನು ಕ್ವಾಲಿಟಿ ಟೇಸ್ಟ್ ಪ್ಯಾರಾಮೀಟರ್ಸ್ ಇವೆಲ್ಲ ಒಂದು ಗೊತ್ತಾಗುವ ಒಂದು ಬೇಸಿಕ್ ಇದು ಗೊತ್ತಾಗುತ್ತೆ. ಅದಕ್ಕೆ ಹೀ ಈಸ್ ರಿಕ್ವೆಸ್ಟಿಂಗ್, ಈ ವಾಂಟ್ ಸ್ಯಾಂಪಲ್ಸ್ ಅಟ್ ದ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಅಲ್ಲಿ ಹೈ ಇದರಲ್ಲಿ ಇರೋದು ಸ್ಯಾಂಪಲ್ಸ್ ಬೇಕು. ಈ ನೀಡ್ ಲಾಟ್ ಆಫ್ 250-300 ಸ್ಯಾಂಪಲ್ಸ್ ಆಫ್ 1 kg, 2 kg ರಿಕ್ವೈರ್ಮೆಂಟ್ ಇದೆ. ಯಾಕೆ ಅಂದರೆ ಅದನ್ನ CFTRIಯಲ್ಲಿ ಸ್ಟಡಿ ಮಾಡಿ ಅದು ವಿತೌಟ್ ನೇಮಿಂಗ್ ಟ್ಯಾಗ್ ಅನ್ನ ಹಾಕದಲೆ ಅದನ್ನ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ರೆ, ಸೊ ನಿಮ್ಮ ಯಾವುದೇ ಕಾಫಿನ ಟೆಸ್ಟ್ ಮಾಡಿದಾಗ ಇಟ್ ಶುಡ್ ಮೀಟ್ ದಟ್ ಸ್ಟ್ಯಾಂಡರ್ಡ್. ದಿಸ್ ಈಸ್ ದ ನ್ಯೂ ವೇ ಆಫ್ ಕಾಫಿ ಬೋರ್ಡ್ ಥಿಂಕಿಂಗ್. ಸೊ ನಾನು ಹೇಳಿದ್ನಲ್ಲ, ನಾನು ಯಾವುದೇ ಅವಕಾಶನ ಯಾರೊಬ್ಬನ ಹೇಳಿದ್ರು ಬಿಡಲ್ಲ. ಈಗ ಅಲ್ಲಿಂದ ವೇ ಫಾರ್ವರ್ಡ್ ಏನು ಅಂದ್ರೆ, ಹಿ ಆಸ್ ಏಬಲ್ ಟು ಡೆವಲಪ್ ಎ ಒಂದು ಸ್ಕ್ಯಾನರ್. ಸೊ ಆತರ ಮುಂದಿನ ದಿವಸಗಳಲ್ಲಿ ಕಾಫಿ ಅಂದ್ರೆ ಆತರ ಬರುವ ಸಾಧ್ಯತೆಗಳಿದೆ. ಇದನ್ನೆಲ್ಲ ನಾವು ಮುಂದಿನ ದಿವಸಗಳಲ್ಲಿ ನಾವು ನೀವು ಸೇರಿ ವಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಅಂದ್ರೆ ವಿ ಹ್ಯಾವ್ ಡನ್ ಕಾಫಿ ಬೋರ್ಡ್ ಅಲ್ಲಿ ಅನೇಕ ನ್ಯೂ ವೆರೈಟಿಗಳನ್ನು ರಿಲೀಸ್ ಮಾಡಿದೀವಿ, ನ್ಯೂ ಟೆಕ್ನಾಲಜಿಗಳನ್ನು ರಿಲೀಸ್ ಮಾಡಿದೀವಿ. ಸೊ ಅವೆಲ್ಲವನ್ನ ನೀವು ಉಪಯೋಗಿಸ್ಕೊಳ್ಳಿ. ಮುಂದಿನ ದಿವಸಗಳಲ್ಲಿ ನಮಗೆ ಚಾಲೆಂಜ್ ಇರೋದು ಏನು ಅಂದ್ರೆ ಲೇಬರ್ ಇದೆ. ಸೊ ಅದಕ್ಕೆಲ್ಲ ಏನ್ ಮಾಡಬಹುದು, ಮೆಕನೈಸೇಷನ್ ಏನ್ ಮಾಡಬಹುದು, ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿದ್ರೆ ಬಹುಶಃ ನಮ್ಮ ಸಾರ್ಥಕತೆ ಬರುತ್ತೆ ಅಂತ. ಕೊನೆಯದಾಗಿ ವಿ ಶುಡ್ ಥ್ಯಾಂಕ್ ಗವರ್ಮೆಂಟ್ ಆಫ್ ಇಂಡಿಯಾ. ರೀಸೆಂಟ್ ಅಗ್ರಿಮೆಂಟ್ ಬಿಟ್ವೀನ್ ಯುರೋಪಿಯನ್ ಕಂಟ್ರೀಸ್, 27 ಕಂಟ್ರೀಸ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಮೊನ್ನೆ. ಅದರಲ್ಲಿ ಕಾಫಿ ಈಸ್ ಇನ್ ಟಾಪ್ ಪ್ರಯಾರಿಟಿ ಬಿಕಾಸ್ ಆಫ್ ದಿ ಕಾಫಿ ಬೋರ್ಡ್ ಎಫರ್ಟ್. ಬಿಕಾಸ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಕನ್ಸಂಪ್ಷನ್, 40-45% ಕನ್ಸಂಪ್ಷನ್ ನ ಯುರೋಪಿಯನ್ ಯೂನಿಯನ್ ಕನ್ಸಮ್ ಮಾಡೋದ್ರಿಂದ ದೇರ್ ಇಸ್ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಕಾಫಿ ಇಸ್ ಇನ್ವಾಲ್ವ್. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಅಂತ ಕೇಳಿದ್ರೆ, ಅಲ್ಲಿ ಏನಾಗುತ್ತೆ, ನೀವು ರೆಗ್ಯುಲರ್ ಕಾಫಿ ಮಾಡಿದ್ರೆ, ಎಕ್ಸ್ಪೋರ್ಟ್ ಮಾಡಿದ್ರೆ 0% ಟ್ಯಾರಿಫ್. ವ್ಯಾಲ್ಯೂ ಆಡ್ ಮಾಡಿ ಇನ್ಸ್ಟೆಂಟ್ ಕಾಫಿಗೆ ದೇರ್ ಆರ್ ರಿಡಕ್ಷನ್ ಇನ್ ಟ್ಯಾಕ್ಸ್ ಸ್ಟ್ರಕ್ಚರ್. ಸೊ ಅದನ್ನ ವಿ ಹ್ಯಾವ್ ಟು ಟೇಕ್ ಅಡ್ವಾಂಟೇಜ್. ಅದನ್ನ ನಾವೆಲ್ಲರೂ ಮಾಡಬಹುದು ಅಂತ ಬಹುಶಃ ನಾವು, ಅದಕ್ಕಾಗಿ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಐ ಶುಡ್ ಥ್ಯಾಂಕ್ ಆನ್ ಬಿಹಾಫ್ ಆಫ್ ಕಾಫಿ ಬೋರ್ಡ್. ಯು ಶುಡ್ ಥ್ಯಾಂಕ್ ಕಾಫಿ ಬೋರ್ಡ್ ಬಿಕಾಸ್ ಕಾಫಿ ಬೋರ್ಡ್ ಹಸ್ ಟೇಕನ್ ಲಾಟ್ ಆಫ್ ಪೇನ್ ಇನ್ ಡೆವಲಪಿಂಗ್ ದಟ್ ಸಚ್ ಎ ನೋಷನ್ ಅನ್ನ ಸೆಟ್ ಮಾಡಿದೀವಿ. ಅಂದ್ರೆ ಯಾವ ರೀತಿ ಕಾಫಿ ಎಲ್ಲ ಬೋರ್ಡ್ ಕಂಪೇರ್ ಮಾಡಿದ್ರೆ ಕಾಫಿ ಬೋರ್ಡ್ ಸ್ಟ್ಯಾಂಡ್ಸ್ ಇನ್ ಎ ಟಾಪ್ ನೌ. ಸೊ ಅದರಿಂದ ಇವತ್ತು ನಮ್ಗೆ ಅವಕಾಶಗಳು ಸಿಕ್ತು. ಆ ಅವಕಾಶಗಳು ನಿಮ್ಮಿಂದ ಎಲ್ಲ ನಮ್ಗೆ ಏನು ಇನ್ಪುಟ್ಸ್ ಎಲ್ಲ ಸಿಕ್ಕಿದ್ರದಿಂದ, ಬಟ್ ವಿ ಹ್ಯಾವ್ ಡನ್ ಸಮ್ ಗುಡ್ ವರ್ಕ್ಸ್. ಬಟ್ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಎ ಕಪ್ ಆಫ್ ಕಾಫಿ ಅಂತ ಸಿದ್ಧಾರ್ಥ ಅವ್ರು ಹೇಳಿದಾರೆ ಅವ್ರ ಕೆಫೆ ಡೈಲಿ. ಇನ್ನೂ ಮಾಡಕ್ಕಿದೆ, ಇನ್ನು 10 ವರ್ಷ ಆದ್ರೂ ಸಾಲಲ್ಲ. ನಾವಿಲ್ದಿದ್ರು ಬೇರೆಯವ್ರು ಮಾಡಬೇಕು, ಯಾಕಂದ್ರೆ ಕೆಲಸ ಮಾಡ್ಕೊಂಡು ಹೋದ್ರೆ ಯು ವಿಲ್ ಗೆಟ್ ದಾರಿಗಳು ಎಷ್ಟು ಬೇಕಾದ್ರೂ ಸಿಗುತ್ತೆ. ಒಂದು ಝೀಲ್ ಇದ್ರೆ ಮಾತ್ರ ಸ್ಪೆಷಾಲಿಟಿ ಕಾಫಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಹುದು. ನಮ್ಮ ಸಿಇಒ, ಗ್ಲೋಬಲ್ ಸಿಇಒ, ಮತ್ತೆ ನಾನು ಮತ್ತೆ ಇಂಡಿಯನ್ ಸಿಇಒ ಗ್ಲೋಬಲ್, ಅವರು ಒಂದು ಪ್ರೆಸೆಂಟೇಷನ್ ನ ಮಾಡಿದ್ರು. ಏನಂದ್ರೆ ದೇ ವಾಂಟ್ ಟು ಎಂಟರ್ ಇನ್ ಟು ದಿ ಇಂಡಿಯಾ. ಯಾಕೆ ಅಂದ್ರೆ ದೇ ಆರ್ ಮೇನ್ಲಿ ಅರೇಬಿಕಾ ಬಯರ್ಸ್. ಅವ್ರ ಏನ್ ಇಂಟೆನ್ಷನ್ ಇದೆ ಅಂದ್ರೆ ದೇ ವಾಂಟ್ ಟು ಬ್ರಿಂಗ್ ಒನ್ ನ್ಯೂ ವೆರೈಟಿ. ದೇ ಆರ್ ಯೂಸಿಂಗ್ ಬಯೋಚಾರ್, ಅಂದ್ರೆ ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಅನ್ನ ಜಾಸ್ತಿ ಅವರು ಒತ್ಕೊಟ್ಟಿದ್ದಾರೆ. ಒಂದ್ ವೆರೈಟಿನ ದೇ ಹಾವ್ ರಿಲೀಸ್ ಅಂಡ್ ದೇ ಆರ್ ಪ್ರೊಡಕ್ಟಿವಿಟಿ ಸ್ಯಾನ್ ಇಸಿಡ್ರೋ ಅಂತ ಒಂದ್ ವೆರೈಟಿ ನಂಬರ್ 29. ದೇ ಆರ್ ಪ್ರೊಡಕ್ಷನ್ 60 kg ಬ್ಯಾಗ್ಸ್ ಪರ್ ಹೆಕ್ಟೇರ್ ಅಂದಾಗ 80 bags ದೇ ಆರ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಈಗ ಪರ್ ಹೆಕ್ಟೇರ್. ಸೊ ಅದು ವೆರೈಟಿ ಅವ್ರ ರಿಸರ್ಚ್ ಸ್ಟೇಷನ್ ಅಲ್ಲಿ ಆಗಿ ರಿಲೀಸ್ ಆಗಿ ರೈತರಿಗೆ ಕೊಡ್ತಾ ಇದ್ದಾರೆ. ಇಂಡಿಯಾಕ್ಕೆ ದೇ ವಾಂಟ್ ಟು ಕಮ್. ವಿ ಹ್ಯಾಡ್ ಎ ಗ್ಲೋಬಲ್ ಸಿಇಒ ಅಂಡ್ ಅವರ್ ಸಿಇಒ, ಮೈ ಸೆಲ್ಫ್ ಅಂಡ್ ಇಂಡಿಯನ್ ಸಿಇಒ ಜೊತೆ ಮೀಟಿಂಗ್ ಆಗಿ ದೇ ವಾಂಟ್ ಟು ಟ್ರೈನ್ ಅವರ್ ರಿಸರ್ಚ್ ಸ್ಟೇಷನ್. ಆ ವೆರೈಟಿಗಳನ್ನ ಯಾವುದೇ ಬೇರೆ ದೇಶದಿಂದ ರಿಲೀಸ್ ಮಾಡಬೇಕು ಅಂದ್ರೆ ದೇ ಶುಡ್ ಟೇಕ್ ಅಪ್ರೂವಲ್ ಫ್ರಮ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಸೊ ಕಾಫಿ ಬೋರ್ಡ್ ವಿಲ್ಲಿಂಗ್ ಟು ಕೊಲಾಬರೇಟ್ ವಿತ್ ದೆಮ್ ಸೊ ದಟ್ ನಾವು ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಆಫ್ ಕಾಫಿನ ಯಾವ ರೀತಿ ಬೆಳಿಬಹುದು. ದೇ ಗಾಟೆ ನನ್ನ ಹತ್ರ ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ವಾಟ್ ಆರ್ ದ ಮೇಜರ್ ಕ್ರೈಟೀರಿಯಾ ದೇ ವಾಂಟ್ ಟು ಅಡ್ರೆಸ್ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಪೇ ಯು, ಬಟ್ ಯು ಶುಡ್ ಮ್ಯಾನೇಜ್ ದಟ್. ಏನ್ ಅವ್ರದ್ದು ಲಿಮಿಟೇಷನ್ಸ್ ಇದೆ ದಟ್ ವಿ ಶುಡ್ ಮ್ಯಾನೇಜ್, ಅಂಡ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ರಿಸರ್ಚ್ ಇನ್ ಅವರ್ CCRA ಆಸ್ ವೆಲ್ ಆಸ್ ಚಟ್ಟಳ್ಳಿ ನ್ಯೂ ವೆರೈಟಿ ಬಗ್ಗೆ, ಕಾಫಿ ಬಗ್ಗೆ. ಇಷ್ಟೆಲ್ಲ ಗ್ಲೋಬಲಿ ಆಗ್ತಾ ಇದೆ. ಹೌ ಯು ಕ್ಯಾನ್ ಕನೆಕ್ಟ್ ಇನ್ ಟು ದಿ ಲೋಕಲಿ ಆರ್ ಗ್ಲೋಬಲಿ, ದಟ್ ಆಲ್ ಲೆಫ್ಟ್ ಟು ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದುವರೆಗೆ ವಿಶೇಷ ಕಾಫಿಯ ಅಂತಂದ್ರೆ ಸ್ಪೆಷಾಲಿಟಿ ಕಾಫಿಯ ಸಾಧ್ಯತೆಗಳು ಹಾಗೂ ಬೆಳೆಗಾರರಿಗೆ ದೊರೆಯುವ ಅನುಕೂಲಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ಭಾಷಣದ ಆಯ್ದ ಭಾಗವನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದ್ರೆ

ಮಾತಾಡುತ್ತವೆ, ಕೋಲೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ. ಬೆಳಗಾಗ ನಾನೆತ್ತು ಯಾರ್ಯಾರ ನೆನೆಯಾಲಿ, ಬೆಳಗಾಗ ನಾನೆತ್ತು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ, ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನು. ಓಲೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತವೆ. ನಾವೆದ್ದು ಕೈಯ ಮುಗದೇವ ಓಲೆ

ದೇವಾ ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ನಾವೆದ್ದು ಕೈಯ ಮುಗದೇವಾ ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಮುಗದೇವಾ ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ನಾವೆದ್ದು ಕೈಯ ಮುಗದೇವಾ ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ನಾವೆದ್ದು ಕೈಯ ಮುಗದೇವಾ ಓಲೆ ಮಾತಾಡುತ್ತಾವೆ